ರಾಜ್ಯಾದ್ಯಂತ ನಾಳೆಯಿಂದ ಇದೇ 20ರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ. ಆಯುರ್ವೇದ ಕ್ಷೇತ್ರದಲ್ಲಿ 23 ದಶಲಕ್ಷ ಡಾಲರ್ ವಹಿವಾಟು ನಿರೀಕ್ಷೆ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲು. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿ. ಆಕಾಶವಾಣಿ ಮಡಿಕೇರಿ. ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ. ನುವಾಲ್ಗಿ ಕ್ರಮವಿದು, ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ. ಕೆಳಗಡೆ ಏಲಕ್ಕಿ ಮತ್ತು ಕಾಫಿಯನ್ನ ಸ್ವಲ್ಪ ಜಾಗದಲ್ಲೇ ಬೆಳೆಯುತ್ತಿರುವ ಸೋಮವಾರಪೇಟೆ ತಾಲೂಕು ತಾಕೇರಿಯ ಇಂದಿರಾ ಅವರು ನುವಾಲ್ಗಿಯನ್ನ ಹಾಸನಕ್ಕೆ ಹೋಗಿ ಹುಡುಕೊಂಡು ತೆಗೆದುಕೊಂಡು ಬಂದು ಉಪಯೋಗಿಸ್ಕೊಂಡ್ರು. ಅದರ ಪರಿಣಾಮವನ್ನು ಚೆನ್ನಾಗಿ ಕಂಡಿದ್ದಾರೆ. ನಾವು ಅವರ ಊರಿಗೆ ಹೋಗಿ ಏಲಕ್ಕಿ ಗಿಡಗಳನ್ನು ನೋಡಿದ್ರೆ ನಮಗೂ ಆನಂದ ಅನಿಸ್ತು. ಹೇಳ್ತಾ ಇದ್ರು, ಕೇಳಿ ಇಂದಿರಾ ಅವರ ಮಾತುಗಳನ್ನು. ಹೇಳಿಮ್ಮ, ಒಟ್ಟು ಎಷ್ಟು ಜಾಗ ಇದೆ, ಎಷ್ಟು ಗಿಡ ಏಲಕ್ಕಿ ಇದರಿಂದ ಬೆಳೀತಿದ್ರಿ? ಕಾಫಿಯನ್ನ ಏಲಕ್ಕಿ ಜೊತೆಗೆ ಹಾಕೊಂಡಿದ್ರೆ ಹೇಗೆ? ಏಲಕ್ಕಿನೇ ಬೇರೆ ಹಾಕಿದೀವಿ, ಮಧ್ಯ ಗಿಡ ಹೋದಲ್ಲಿ ಕಾಫಿನ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ವಿ. ನುವಾಲ್ಗಿ ಹೇಗೆ ಪರಿಚಯ ಆಯ್ತು ನಿಮ್ಗೆ? ರೇಡಿಯೋದ ಹೇಳಿದ ಕಾರ್ಯಕ್ರಮ ಆಗೊಂದು 4-5 ಸರಿ ಹೊಡೆದ್ವಿ, ಎಲ್ಲ ಚೆನ್ನಾಗಿ ಬಂತು. ಆಸೆ ಇಲ್ಲವ, ಲಾಸ್ಟಿಗೆ ರೇಟ್ ಜಾಸ್ತಿ ಹಾಸನದಲ್ಲಿ ಸಿಕ್ಲಿಲ್ಲ, ನಾವು ಬಿಟ್ಟಾಕಿದ್ವಿ. ಈ ಗಿಡದ ಬೆಳವಣಿಗೆ ಮತ್ತೆ ಇತರೆ ವಿಚಾರಗಳು? ಗಿಡ ಸ್ವಲ್ಪ ಹಸಿರು ಬಂದಂಗೆ ಕಾಣ್ತವೆ, ಗಿಡ ತೋಟದಲ್ಲಿ ಚಂದ ಕಾಣ್ತವೆ. ಮತ್ತೆ ನೋಡಿ, ಸ್ವಲ್ಪ ಜಾಗ ಇದ್ರೂ ನೀವು ಇಷ್ಟಪಟ್ಟು ನುವಾಲ್ಗಿಯನ್ನ ಬಳಕೆ ಮಾಡ್ಕೊಂಡಿದ್ರಿ. ಸಣ್ಣ ಜಾಗದಲ್ಲಿ ನೀವು ಏಲಕ್ಕಿ ಕಾಫಿಯನ್ನ ಬೆಳೀತಾ ಈ ಕಡೆ ಕೂಲಿ ಕೆಲಸಗಳನ್ನು ಮಾಡ್ಕೊಂತ ಜೀವನ ಮಾಡ್ತಿದ್ರಿ. 30 ಸೆಂಟ್ಸ್ ಜಾಸ್ತಿ ಆಗಿರ್ತದೆ, ನಾವು ಅದನ್ನ ಲೆಕ್ಕನೆ ಹಾಕೊಂಡಿರಲ್ಲ. ಮತ್ತು ನೀವೇ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಿರಲ್ವ? ಸಿಂಪಡಣೆ ಮಾಡ್ತೀರಿ, ಯಾವಾಗ ಸಿಂಪಡಣೆ ಮಾಡ್ತೀರಿ? ಕಂದು ಎತ್ತರ ಬೆಳ್ದಂಗ ಕಾಯಿಗೆ ಎಲ್ಲ ಹಿಡ್ಕೊಂಡು ಮೇಲೆ ಕಂದಿಗೆಲ್ಲ ಅಲ್ಲಿಗೆ ಹೊಡೆದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗೆ ಮುಗಿಸುತ್ತೆ. ಸಿಂಪಡಣೆ ಮಾಡುವಾಗ ಏನನ್ಸುತ್ತೆ? ಏನಾದರೂ ಕಾಫಿ ಸ್ವಲ್ಪ ಚೆನ್ನಾಗಿ ಬಂದಿತ್ತಲ್ಲ, ಅದರಿಂದ ನಂಗೆ ಖುಷಿ ಆಯ್ತು. ಈ ನುವಾಲ್ಗಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲಮ್ಮ, ಕಾಫಿ ಮತ್ತು ಏಲಕ್ಕಿಗೆ ಕೀಟ ರೋಗಗಳ ಒಂದು ಬಾಧೆ ಅಥವಾ ಹಾನಿ ಏನನ್ನಿಸ್ತಾ ಇದೆ? ಸ್ವಲ್ಪ ಬೋರ್ಲ್ ಹುಳ ಕಡಿಮೆ ಆಗಿದ್ದ ಫಸ್ಟ್ ಹೊಡೆಯಾಗ, ಈಗ ಒಂದು ಸ್ವಲ್ಪ ಎಲೆಕ್ಕಿಗೆ ಹೊಡೆದಾಗ್ಲೂ ಹುಳ ಕಡಿಮೆ ಆಗಿತ್ತು. 2 ತಿಂಗಳು ಬಿಟ್ಟಿದ್ದೆ, 2 ತಿಂಗಳು ಬಿಡಬಾರ್ದಾಯ್ತು. ಒಂದು ಟೈಮ್ ಸರಿಯಾಗಿ ಉಪಯೋಗಿಸ್ಕೋಬೇಕು, ಅಷ್ಟು ಉಪಯೋಗಿಸಕ್ಕೆ ಒಂದೊಂದು ಟೈಮ್ ಆಗಕ್ಲ, ಅದೇ ತೊಂದರೆ ಆಗೋದು ಅಷ್ಟೆ. ಸ್ನೇಹಿತರೆ, ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಇಂದಿರಾ ಅವರು ನುವಾಲ್ಗಿಯನ್ನ ಕಾಫಿ ಮತ್ತು ಏಲಕ್ಕಿಗೆ ಸಂತೋಷದಿಂದ ಬಳಕೆ ಮಾಡಿಕೊಂಡು ಪರಿಣಾಮವನ್ನ ಕಂಡಿದ್ದಾರೆ. ಹೀಗೆ ಕೊಡಗು ಅಲ್ದಲನೆ ಹಾಸನ ಅಲ್ದಲನೆ ಇಟ್ಕೊಂಡು ಪ್ರತಿಫಲವನ್ನ ಕಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 88 84, ಮತ್ತೊಮ್ಮೆ 88 84 26. ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಿಧನ ಸುದ್ದಿ. ಅಮ್ಮತಿ ಕಾರ್ಮಾಡು ಗ್ರಾಮ ಹತ್ರ ಉದ್ದಪಂಡ ಪೌತಿ ಮಾಚಯ ಎಂಡ ಪೊಣ್ಣ ಕಾಮವ ಬೇಬಿ ಇರಂಡ ಆಕಿರಿ ಕರೆಯ ನಾಳೆ ಮಜ್ಜನ 1.5 ಗಂಟೆಗೂ ಒಕ್ಕಬಲ್ಯ ಮನೆಯಲ್ಲಿ. ಅಯ್ಯಂಗೇರಿ ಗ್ರಾಮ ಹತ್ರ ನಿವೃತ್ತ ಮುಖ್ಯೋಪಾದ್ರಿ ಕೊಂಗಿರ ಲವ ಎಂಡ ಪೊಣ್ಣು ಶಾಂತಿ ಗೌರಮ್ಮ ಇಂಗ ಇಂದು ಪೊಲಾಕ ಮರಣಪಟ್ಟಿದ್ದು ನಾಳೆ ಮಜ್ಜಂತ್ರ ಮೀದ. ಮೂಲತ್ತು ಕಕ್ಕಬೇಕರಳನ್ನ ಬೆಂಗಳೂರು ಬಸವನಗುಡಿ ಹೆಚ್ಎಸ್ಆರ್ ಲೇಔಟ್ಲು ಕಲ್ಯಾಣ ನಗರದ ವಾಸೈಂಜ ಅಲ್ಲಾರಂಡ ವಿ ಉತ್ತಪ್ಪ ಅಮ್ಮಣ ನಿನಾದ್ ಬೈಟ್ ಮರಣಪಟ್ಟಿತು. 78 ಬೈತ್ರ ಅಲ್ಲಾರಂಡ ಉತ್ತಪ್ಪ ಅಮ್ಮಣ ಎಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 2 ಗಂಟೆಗೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂಲು ಅವರ ಸ್ವಗ್ರಹ ಹಾಕತೂರಿನಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ದ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ನ್ಯಾಯಾಲಯತ್ರ ಕಟ್ಟಡದ ಸುಪ್ರೀಂ ಕೋರ್ಟ್ರ ಗೌರವಾನ್ವಿತ ನ್ಯಾಯಮೂರ್ತಿ ಅಜ್ಜಿಗುಟ್ಟಿರ ಬೋಪಣ್ಣ ರಾಜ್ಯ ಬೋಪಣ್ಣವು ನ್ಯಾಯಾಲಯಕ್ಕೆ ಬಪ್ಪಂತ ಪ್ರಕರಣತ್ನ ಕೂಡನೇ ರಾಜಿ ಸಂಧಾನತ್ರ ಮೂಲಕ ತೀರ್ಮಾನ ಮಾಡುವಕ್ಕೆ ನ್ಯಾಯಾಂಗ 7 ಗಂಟೆಗೆ ಕವಿಗೋಷ್ಠಿ ಕಾರ್ಯಕ್ರಮ ನಡಪ. ಆದ್ಯತೆ ನೋಂದಣಿಯಾನ ಇರುವುದು ಕವಿಯಕ್ಕೆ ಮಾತ್ರ ಅವಕಾಶ ಇಪ್ಪ. ಪೂಂಪು ಹಾರ್ಲ್ ಆಕಿರಿಯಾಪ ಕಾರ್ಯಕ್ರಮಕ್ಕೆ 100 ಅಂಜಿ ಏರ ಜನ ಏರ ಜನ ಕೂಡಿಯಾಡುವ ಅಂದು ತೋಟತ್ರ ಬೇಲಿರ ಸುತ್ತು ಉಳ್ಳ ಬೇಲಿ ಗಿಡತ್ನ ತಿಂದಣಿಂಜಿತ್ ತೋಟತ್ರ ಬಳಕೆ ಏದು ತೊಂದರೆ ಮಾಡಿಯಂಡಿಲ್ಲ. ಎಸ್ ಮಹೇಶ್ ಅರಿಸಿಟ್ಟಿತ್ತು. ಪ್ರಜಾಹಿತ ಸಂರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ಆದನಲ್ಲಿ ಕನ್ನಡ ರಾಜ್ಯೋತ್ಸವ ಪೋಯ್ತು ಕೇಂದ್ರದ ಚಟುವಟಿಕೆ ಮೇಲೆ ಅಧಿಕಾರಿಯ ಕೂಡ ಚರ್ಚೆ ನಡೆಸಿ ಇಲ್ಲಿ ಬೈಟೆತ್ರ ಸುದ್ದಿ ಸಮಾಚಾರ. ಅದ್ವೈತ್ ಹ್ಯುಂಡೈ ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್. ಆಕಾಶವಾಣಿ ಲಯದ ಪ್ರಶಿಕ್ಷಣಾರ್ಥಿಯಾದ ನರಸರೆಡ್ಡಿ ಅವರು ಇಂದಿನ ವಿಷಯ ಕನ್ನಡ ಎಂದರೆ ಅವರಿಂದ ಕೇಳೋಣ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹೌದು ಸ್ನೇಹಿತರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ, ಗೆರೆ, ಚುಕ್ಕೆ, ಮರವೆಂದರೆ ಬರಿ ಕಟ್ಟಿಗೆಯೇ, ಶ್ರೀಗಂಧದ ಚಕ್ಕೆ. ಕನ್ನಡ ಬರಿ ಕರ್ನಾಟಕವಲ್ಲ, ಅಸೀಮ ಅದು. ಅದವೆಂದರೆ ಜನಜಂಗುಳಿಯಲ್ಲ, ಜೀವನ ಶೈಲಿಯ ಒಂದು ವಿಧಾನ ಅದು. ವಾಯುವೆಂದರೆ ಬರೀ ಹವೆ ಅನ್ಕೋ, ಕಾಮನ ಬಿಲ್ಲು. ಕನ್ನಡವು ರವಿ ಶಶಿ ತಾರೆಯ ನಿತ್ಯೋತ್ಸವ ರೀ. ಕನ್ನಡದವರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಬಡಿದೆಚ್ಚರಿಸು ಕಚ್ಚಾಡುವರನು ಪಟ್ಟೆಯ ಕಿಚ್ಚಿಗೆ ಕಣ್ಣೀರು ಕನ್ನಡಿಮವೋ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡಿಮವ ಮೂಡಲಿ ಮಂಗಳ ಮದಿಮದಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಓ ಕರ್ನಾಟಕ ನಮ್ಮ ಸುತ್ತಮುತ್ತಲು ಬಹಳ ಜನ ಇದ್ದಾರೆ. ಹೌದು, ಕನ್ನಡ ಅಂದ್ರೆ ಬರೀ ನುಡಿ ಅಂತ ತಿಳ್ಕೊಂಡಿದ್ದಾರೆ. ಸ್ವಂತ ಲಿಪಿ ಇದೆ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ ಇರೋದು ನಮ್ಮ ಕನ್ನಡ ಭಾಷೆ. ಇದ್ದನ್ನೇ ಉಚ್ಚಾರಣೆ ಮಾಡ್ತೀವಿ. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಭಾಷೆಗೆ ಇದೆ. ಅಷ್ಟು ವೈಜ್ಞಾನಿಕ ಹಾಗೂ ತರ್ಕವದ ಭಾಷೆ ನಮ್ಮ ಕನ್ನಡ ಭಾಷೆ ರೀ. ಪ್ರಪಂಚದ ಅತ್ಯಂತ ಪ್ರಾಚೀನ ವರ್ಷಗಳ ಇತಿಹಾಸ ಇದೆ ರೀ. ಅಂತ ಅದರಿಂದ ಇದು ಬರೀ ಭಾಷೆಯಲ್ಲ, ಕನ್ನಡಕ್ಕೋಸ್ಕರ ಒಂದು ಸುಮಧುರ ಗೀತೆ ಇದೆ, ಕೇಳ್ಕೊಂಡು ಬನ್ನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನುಮ ದೊರಕಿದ್ದೆ ಪುಣ್ಯ, ಹಿಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಾಡು ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಒಂದಾದರೆ ನಮ್ಮನ್ನು ಎಲ್ಲರ ಅಭಿಮಾನ, ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಹನುಮ ದೊರಕಿದ್ದೆ ಪುಣ್ಯ, ಕುಂಗೆ ಕಾವೇರಿ ನೀರ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗ ರಾಮ. ಏರ್ ನೆಕ್ಸ್ಟ್ ಕನ್ನಡ ಎಂದರೆ ಬರೀ ನುಡಿಯಲ್ಲ, ವೈವಿಧ್ಯ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿದೆ. ಕನ್ನಡ ಭಾಷೆಗೆ ಭಾರತ ದೇಶದಲ್ಲಿ ಕೆಲವೇ ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ್ದಾರೆ. ಇದು ಅಸ್ವ. ಹೌದು, ಕನ್ನಡ ಭಾಷೆಯ ಕುರಿತು ಇನ್ನಷ್ಟು ಮಾತನಾಡೋಣ ಈ ಹಾಡಿನ ರಾಗ ಕೇಳಿದ ನಂತರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಸುಸಂಸ್ಕೃತ ಚರಿತೆಯ ತಾಯಿ ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕಟ್ಟೋಕೆ ನಾನಾದಿನ, ಕೆಡವೋಕೆ ಮೂರೇ ದಿನ, ನೆತ್ತರಲ್ಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ, ಹಾಡಿದರು ಕವಿಗಳು ಕರಗಿದವು ಶಿಲೆಗಳು ತುಂಬಿದರು ರೋಮಾಂಚನದಿ ಕನ್ನಡ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಜಯ ಯಜ್ಜಮ ರಣಧೀರ ಕಿಡಿಗಳು ಹೊನ್ನ ಮಡೆ ಸುರಿಸಿದ ಹರಿರಾಯರ ತೋಳ್ಬಲಗಳು. ಕಲೆಯ ಕೇಳಿರಿ ಕಲೀರಿ ದುಡಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಹೆಸರ ಈ ಕನ್ನಡ ಮಣ್ಣನ್ನು ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮ್ಮ ಕನ್ನಡ ನಾಡಿನ ಬಗ್ಗೆ ಹೆಮ್ಮೆ ಅನಿಸುವುದು ಕರುನಾಡಿನ ಸಾಂಸ್ಕೃತಿಯ ಗಮಲು ಅದು. ಕನ್ನಡಿಗರಾದ ನಾವು ಕನ್ನಡ ಭಾಷೆಯನ್ನು ಬೆಳೆಸೋಣ. ಕನ್ನಡಿಗರಾದ ನಾವು ಪ್ರತಿ ಹೇಳುವ ನಾವು ನಮ್ಮನ್ನ ಪ್ರಶ್ನಿಸಿಕೊಳ್ಬೇಕು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದೊಂದು ಅದಮ್ಯ ನುಡಿ ಅಂತ ತಿಳ್ಕೊಳ್ಬಾರದು. ಯಾಕಂತ ಹೇಳಿದ್ರ ಸತ್ವಯುತವಾದ ಭಾಷೆ ಕನ್ನಡ. ಅದರಲ್ಲಿ ಕುವೆಂಪು ಅಂದರೆ ಕನ್ನಡ ಸಾಹಿತ್ಯದಿಂದಾಗಿಯೇ ಈ ಜಗದ ಕವಿ ಯುಗದ ಕವಿ ಅಂದ್ರೆ ಕನ್ನಡ. ಇದರಲ್ಲಿ ಕುವೆಂಪು, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶಯ್ಯ ಅಂತದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಾರ್ರಿ. ಹೌದು, ಈ ಮುಖ್ಯನ ತಿಳಿದು ಬರುತ್ತದೆ ಕನ್ನಡ ಸಾಹಿತ್ಯದ ಹಿರಿಮೆ. ಹೌದು, ಕನ್ನಡ ರಾಣಿ ಎಂದು ಕರೆಯುವ ಮೂಲಕ ಕನ್ನಡ ಲಿಪಿಯ ಬಗ್ಗೆ ಹಾಡಿ ಹೊಗಳಿದ್ದಾರ್ರಿ ಯಾರು? ವಿನೋಬಾ ಭಾವೆ. ಸಂತರು, ಶ್ರೇಷ್ಠರು, ಗಾಯಕರು, ಲೇಖಕರು, ನಾಡಿಗೆ ಕೀರ್ತಿ ತಂದವರು, ಹಲವಾರು ಸಾಧಕರು ಇದ್ದಾರೆ. ಇವರನ್ನು ನೋಡಿ ಕಲಿಯದವರೇ ಇಂದಿನ ಬಾಧಕರು. ಕನ್ನಡವನ್ನು ಉಳಿಸಿಕರು ನಾಡ ತಾಯಿ ಸದಾ ಚಿನ್ಮಯಿ, ಕರುಣಾ ನಮ್ಮ ದೇವಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಆಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ಸಾಧು ಸಂತರ ನೆಲೆ ನಿನ್ ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುಣಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮದೇ ಕರುನಾಡ ತಾಯಿ ಸದಾ ಚಿನ್ಮಯಿ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿ ನಮ್ಮದು ರೋಮ ರೋಮಗಳು ನಿಂತವು ತಾಯೆ ಚೆಲುವ ಕನ್ನಡದೊಳೇನಿದು ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನು ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಎಲ್ಲ ಅದೊಂದು ಭಾವನೆ ಮತ್ತು ಜೀವನ ಶೈಲಿಯನ್ನ ಹೊರಹಾಕುವ ವಿಧಾನ ತರೋದಲ್ಲ ಬದಲಾಗಿ ಅಂತರಂಗದಿಂದ ಮೂಡಿಬರೋದು ಅದು ಸ್ವಾಭಿಮಾನದಿಂದ ಕನ್ನಡಿಗರೆಂಬ ದಿಟ್ಟತನದಿಂದ ಕನ್ನಡ ಭಾಷೆಯನ್ನ ಕೇಳೋದೇ ಒಂದು ಸೊಗಸು ಹೌದು ಅದು ಹೇಗೆ ಹೀಗಾಗಿ ಈ ಸುಂದರ ಭಾಷೆಯ ಸುಮಧುರ ಗೀತೆಯನ್ನ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಬೆಳ್ಳಾವೆಯವರಿಗೆ ವಂದಿಸುವೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ ಭೂತಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಎಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಪುಣಸೂರರು ಭಕ್ತಿ ಭಾವದಿ ಮೆರೆದಂತೆ ಕಂಡಂತೆ ಪ್ರೇಮ ಲೋಕದ ಹಂಸಲೇಖಾರು ಯುವ ಜನ ಮನವನ್ನು ಸೆಳೆದಂತೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕಡಿಂಡಿಮ ಬಾರಿಸುವೆ ಎಳೆದು ಬರೆಯುತ್ತ ಬಾಳುವೆ ಕನ್ನಡಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಬರೀ ನುಡಿಯಲ್ಲ, ಅನೇಕ ರಾಜರು ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ತೈಲಪ್ಪರು, ಹೊಯ್ಸಳರು, ಚಾಲುಕ್ಯರು ಮುಂತಾದ ಕರ್ನಾಟಕ ನೆಲೆಯಾಗಿತ್ತು. ಹೌದು, ಕನ್ನಡ ನಾಡಿನಲ್ಲಿ ಕೃಷ್ಣ, ಶರಾವತಿ ಸರ್ವಸ್ವವನ್ನೂ ನೀಡಿದ್ದಾಳೆ. ಹೌದು, ಕನ್ನಡ ಭಾಷೆಯೆಂದರೆ ಹೀಗೆ ಎಲ್ಲರೆಂದಿಗೂ ಹೊಂದಿಕೊಂಡು